ശ്രീമാൻ വെങ്കടനാഥാര്യ കവിതാർക്കിക കേസരി വേദാന്താചാര്യവര്യോ മേ സന്നിധത്താം സദാഹൃതി നിഗമാന്ത മഹാദേശ്വര ദയാശിതിക സ്തോത്രത്തിൽ 71ನೇ ശ്ലോക ത്രിവിധ ചിദചിച്ഛത്താ സ്ഥേമ പ്രവൃത്തി നിയാമിക വൃഷഗിരി വിഭോരിച്ഛാസാ ത്വം പരൈരപരാഹത കൃപണഭരഭൃത്കിംകുർവാണ പ്രഭൂത ഗുണാന്തര വഹസി കരുണേ വൈചക്ഷണ്യം മദീക്ഷണ സാഹസേ. കരുണേ ദയാദേവിയെ, ത്രിവിധ ചിദചിത് സത്ത സ്ഥേമ പ്രവൃത്തി നിയാമിക, മൂന്ന് വിധവാദ ചേതന മറ്റു അചേതന വസ്തുക്കള സത്ത സ്ഥേമ പ്രവൃത്തി നിയാമിക, അവകള ഇരുവിക്കെ, അവകള സ്ഥിതി മറ്റു വ്യാപാരങ്ങളെന്ന നിയമിച്ചവളു, പരൈഹി അപരാഹത ഇതരരിന്ദ തടയലു അശക്യവാദവളു, കൃപണഭരഭൃത് ആർത്തരാദ പ്രപന്നര ഭാരവന്നു വഹിസുവവളു, കിങ്കുർവാണ പ്രഭൂത ഗുണാന്തര നിനക്ക് കിങ്കരരായ ഇതര സമർത്ഥവാദ ജ്ഞാനശക്തിയാദി ഗുണങ്ങളെന്ന ഉള്ളവളു, വൃഷഗിരി വിഭോഹോ ഇച്ഛാ ശ്രീനിവാസന ഇച്ഛാരൂപിണിയാദവളു ആദ സാ ത്വം അന്തഹ നീനു മദീക്ഷണ സാഹസേ, നന്ന മേലെ കടാക്ഷകളെന്ന് ബീരുവ സാഹസദല്ലി വൈചക്ഷണ്യം വഹസി, ബഹള സാമർഥ്യവന്ന വഹിസുത്തീയേ. ശ്ലോകദാർത്ഥ നിദാനം തത്രാപി സ്വയം അഖില നിർമ്മാണ നിപുണ എന്നു ഭഗവന്തനെന്ന, നിദാനം അന്ദ്രെ നിദാനം ത്വാദികാരണം, സ്വയം അഖില നിർമ്മാണ നിപുണ നിദാനം, താനേ എല്ലവന്നൂ സൃഷ്ടി മാടുവരല്ലി നിപുണനാദന്തഹ പരമാത്മനു എല്ല ലോകള നിർമ്മാണ മാടുവതക്കെ കാരണനു അന്ത ഹേളിദെ. ആദരെ അത് ദയാദേവിയ മൂലകവേ അന്ത ഹേൾത്താർ സ്വാമി ദേശികനിൽ. പ്രപത്തി മാടുവ കാലത്തിൽ ഭരസ്വീകാരവന്നു മാടുവതഷ്ടേ അല്ല, അതക്കെ മൊതലു അതക്കോസ്കര ബേക്കാതെ എല്ല കൃഷിയെന്നൂ മാടുവളു ദയാദേവി അന്ത ഹേൾത്താരെ. ഈ ദശകത്തിൽ ദയാദേവിയിന് മാടൽപ്പെടുവ എല്ല ഉപകാരങ്ങളു സ്മരിസൽപ്പെടുത്തവെ. മാടിത ഉപകാരങ്ങളെന്ന് സ്മരിച്ചിരിക്കെ കൃതജ്ഞരാകുവരിന്ദ ദയയ പ്രഭാവവും അതരിന്ദ ആദ ഉപകാരദ പരമ്പരയൂ സ്മരിസൽപ്പെടുവുദു. ഇല്ലി ദയയ സ്വഭാവവന്നു അനുസന്ധാന മാടിദരെ നമ്മ ഭയവെല്ല നാശവാകുവുദു. ത്രിവിധ ചിദചിത് സത്താ സ്ഥേമ പ്രവൃത്തി നിയാമിക, ഭഗവന്തനിഗെ ഹേളലാദ സ്വാധീന ത്രിവിധ ചേതനാചേതന സ്വരൂപ സ്ഥിതി പ്രവൃത്തി ഭേദം. ಅಳವಂದಾರವರು ಭಗವಂತನಿಗೆ ಹೇಳುವಾಗ ಹೀಗೆ ಹೇಳಿದರು, ತನ್ನ ಅಧೀನದಲ್ಲಿ ಇರುವಂತಹ ಮೂರು ವಿಧವಾದ ಚೇತನಗಳೇನು, ಮೂರು ವಿಧವಾದ ಅಚೇತನಗಳೇನು, ಅವುಗಳೆಲ್ಲದರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳ ಎಲ್ಲವನ್ನೂ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿರುವನು ಭಗವಂತ ಅನ್ನೋದು. ಅದು ಭಗವಂತನಲ್ಲಿ, ಅದು ಭಗವಂತನಿಗೆ ಹೇಳಿದ್ರು ಇದು ದಯೆಯಲ್ಲಿ ಅದ್ವಾರಕ ಅಂತ ಹೇಳ್ತಾರೆ. ಭಗವಂತನಿಗೆ ಸದ್ವಾರಕವಂತೆ ದಯೆಯ ಮೂಲಕ, ಆದ್ದರಿಂದ ದಯೆಯೇ ನೇರವಾಗಿ ಇದೆಲ್ಲ ಅವಳ ಅಧೀನದಲ್ಲಿಯೇ ಅಂತ. ದಯಾದೇವಿಯೇ ಎಲ್ಲವನ್ನೂ ನಿಯಮಿಸುವವಳು ಅಂತ ಇಲ್ಲಿ ಹೇಳ್ತಾರೆ. ಬದ್ಧ ಮುಕ್ತ ನಿತ್ಯರೆಂಬ ಮೂರು ವಿಧ ಚೇತನರು ಮತ್ತು ಪ್ರಕೃತಿ ಕಾಲ ಶುದ್ಧ ಸತ್ವವೆಂಬ ಮೂರು ವಿಧ ಅಚೇತನಗಳು, ಇವುಗಳೆಲ್ಲದರ ಇರುವಿಕೆ ಎಂದರೆ ಸ್ವರೂಪ ಸದ್ಭಾವ ಮತ್ತು ಅವುಗಳ ಸ್ಥೇಮ ಅಂತ ಹೇಳಿದರೆ ಕಾಲಾಂತರದಲ್ಲಿ ಮುಂದುವರಿಯುವಿಕೆ ಮತ್ತು ಅವುಗಳ ಪ್ರವೃತ್ತಿ ಎಂದರೆ ಚೇತನರು ಇಷ್ಟ ಅನಿಷ್ಟ ಪ್ರಾಪ್ತಿ ಪರಿಹಾರಕ್ಕಾಗಿ ಮಾಡುವ ಲೌಕಿಕ ಮತ್ತು ವೈದಿಕ ವ್ಯವಹಾರಗಳು. ಈ ಅಚಿತ್ ಅದೇ ಅಚಿತ್ ಪದಾರ್ಥಗಳ ಪರಿಣಾಮ ವಿಶೇಷಗಳು, ಭಗವದ್ ಅಧೀನವಾದ ಇವೆಲ್ಲವನ್ನೂ ವ್ಯವಸ್ಥೆಗೊಳಿಸುವವಳು ದಯಾದೇವಿಯೇ ಅಂತ ಇಲ್ಲಿ ಸ್ತೋತ್ರ ಮಾಡ್ತಾರೆ. ವೃಷ್ಯಗಿರಿ ವಿಭೋಹೋ ಇಚ್ಛಾ ಸಾತ್ವಂ, ಭಗವಂತನಿಗಿರುವ ಚೇತನರ ರಕ್ಷಣೆಯನ್ನು ಮಾಡಬೇಕು ಅನ್ನುವಂತಹ ಇಚ್ಛೆ ದಯಾದೇವಿಯೇ ಅಂತ ಹೇಳ್ತಾರೆ. ಆದ್ದರಿಂದಲೇ ಜಗತ್ತಿನ ಜನ್ಮವೇ ಮೊದಲಾದವುಗಳಿಗೆ ಕಾರಣವೆಂದು ಭಗವಂತನನ್ನ ಹೇಳಿದುದು ದಯೆಯಲ್ಲಿಯೂ ವ್ಯಾಪ್ತವಾಗಿರುವುದು ಮುಖ್ಯಾರ್ಥದಲ್ಲಿಯೇ. ಆದ್ದರಿಂದಲೇ ದಯಾರೂಪವಾದ ಇಚ್ಛೆಯಿಂದ ವಿಶಿಷ್ಟನಾದ ಭಗವಂತನೇ ಜಗತ್ಕಾರಣನು ಅಂತ ಇಲ್ಲಿ ಹೇಳ್ತಾರೆ. ಪರೈರ್ ಅಪರಾಹತ, ಗುಣಗಳಲ್ಲಿ ಸಾರ್ವಭೌಮಿಯಾದ ದಯೆಗೆ ಸರ್ವಜ್ಞತ್ವೇ ಮೊದಲಾದ ಇತರ ಗುಣಗಳಿಂದ ಅಭಿಭವ ಅನ್ನುವುದು ಸ್ವಲ್ಪವೂ ಇಲ್ಲ, ಯಾರೂ ತಡೆಯಲಾಗದು ಅಂತ ಹೇಳ್ತಾರೆ. ಈ ದಯಾದೇವಿಯನ್ನ ದಯಾಗುಣವೇ ಅಷ್ಟು ಉತ್ಕೃಷ್ಟವಾದುದು. ಕೃಪಣ ಭರಭೃತ್ ಕಿಂಕುರ್ವಾಣ ಪ್ರಭೂತ ಗುಣಾಂತರ. ಅದಷ್ಟೇ ಅಲ್ಲದೆ ಗುಣಾಂತರಗಳು, ಇತರ ಗುಣಗಳು ಪ್ರಭೂತ ಗುಣಾಂತರ, ಬಹಳ ಸಮರ್ಥವಾದ ಇತರ ಗುಣಗಳು. ಕಿಂಕುರ್ವಾಣ, ಏನು ಮಾಡಬಹುದು, ನಾವೇನು ಮಾಡಬೇಕು, ಏನು ಮಾಡಬೇಕು ಅಂತ ದಯಾದೇವಿಗೆ ಕಿಂಕರರಾಗಿದ್ದಾರೆ ಅಂತ ಎಲ್ಲ ಗುಣಗಳು ಅಂತ ಹೇಳ್ತಾರೆ. ವಾಹದಿ ಕರುಣೆಯೇ ವೈಚಕ್ಷಣ್ಯಂ ಮದೀಕ್ಷಣ ಸಾಹಸ, ಇದೆಲ್ಲದರಿಂದ ಈ ರೀತಿಯ ಸ್ವಭಾವವಿರುವುದರಿಂದಲೇ ದಯಾದೇವಿಯು ಅತಿ ಪಾಪಿಷ್ಠನಾದ ನನ್ನನ್ನು ನೋಡುವುದರಲ್ಲಿ ವಿಚಕ್ಷಣಳಾಗಿದ್ದಾಳೆ ಅಂತ ಹೇಳ್ತಾರೆ. ಅತಿ ಭೀಷಣನಾದ ಅಪರಾಧ ಚಕ್ರವರ್ತಿಯಾದ ನನ್ನಲ್ಲಿ ನನ್ನ ಮೇಲೆ ನಿನ್ನ ಕಟಾಕ್ಷವನ್ನು ಬೀರುವುದು ದೊಡ್ಡ ಸಾಹಸವೇ ಅಲ್ಲವೇ ಅಂತ ಸ್ವಾಮಿ ಹೇಳ್ತಾರೆ. ಇಲ್ಲಿ ವಹಸಿ ಎಂಬುದರಿಂದ ಪ್ರಪನ್ನರು ದಯಾದೇವಿಯಲ್ಲಿ ಸಮರ್ಪಿಸುವ ತಮ್ಮ ಮಹತ್ತಾದ ರಕ್ಷಾಭಾರವು ದಯಾದೇವಿಗೆ ಭಾರ ಅಂತ ಅನ್ನಿಸಲಿಲ್ಲವಂತೆ ಅನ್ನುವ ಭಾವ. ಅತಿ ಕ್ರೂರನಾದ ನನ್ನಲ್ಲಿ ದಯಾದೇವಿಯು ತನ್ನ ಕಟಾಕ್ಷವನ್ನು ಬೀರುವುದೇ ಬಹಳ ಕಷ್ಟವಾದುದು ಅಂತ ತೋರುತ್ತೆ ಎಂಬುದರಿಂದ ಅದನ್ನು ಸಾಹಸ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ದೇಶಿಕನ್. ಹೀಗೆ ಪಾಪರಾಶಿಯಿಂದ ಕಲುಷಿತರಾದ ಚೇತನರ ಮೇಲೆ ದಯಾದೇವಿಯು ತನ್ನ ಕಟಾಕ್ಷವನ್ನು ಬೀರುವ ಸಾಹಸ ಕಾರ್ಯವನ್ನು ಮಾಡುವಳಲ್ಲ ಎಂದು ದಯೆಯ ಸ್ವಭಾವವನ್ನು ಸಾಮರ್ಥ್ಯವನ್ನು ಕಂಡು ಆಶ್ಚರ್ಯಪಡ್ತಾರೆ ಆಚಾರ್ಯರು ಈ ಶ್ಲೋಕದಲ್ಲಿ. ತ್ರಿವಿಧ ಚಿದಚಿತ್ಸತ್ತಾಸ್ಥೇಮ ಪ್ರವೃತ್ತಿ ನಿಯಾಮಿಕಾ ವೃಷಗಿರಿ ವಿಭೋರಿಚ್ಛಾ ಸಾ ತ್ವಂ ಪರೈರಪರಾಹತ ಕೃಪಣಭರಭೃತ್ ಕಿಂಕುರ್ವಾಣ ಪ್ರಭೂತ ಗುಣಾಂತರಾ ವಹಸಿ ಕರುಣೇ ವೈಚಕ್ಷಣ್ಯಂ ಮದೀಕ್ಷಣ ಸಾಹಸೇ. ಮುಂದಿನ ಶ್ಲೋಕ 72ನೇ ಶ್ಲೋಕ. ವೃಷಗಿರಿಪತೆರ್ಹೃದ್ಯಾ ವಿಶ್ವಾವತಾರ ಸಹಾಯಿನಿ ಕ್ಷಪಿತ ನಿಖಿಲಾವದ್ಯಾ ದೇವಿ ಕ್ಷಮಾದಿ ನಿಷೇವಿತ ಭುವನಜನನೀ ಪುಂಸಾಂ ಭೋಗಾಪವರ್ಗ ವಿಧಾಯಿನಿ ವಿತಮಸಿ ಪದೇ ವ್ಯಕ್ತಿಂ ನಿತ್ಯಂ ಬಿಭರ್ಷಿ ದಯೇ ಸ್ವಯಂ. ದಯೇ ದಯಾದೇವಿಯೇ ವೃಷಗಿರಿಪತೇ ಹೃದ್ಯಾ, ಶ್ರೀನಿವಾಸನಿಗೆ ಮನೋಹರಳಾದವಳು, ವಕ್ಷಸ್ಥಲ ರಸಿಕಳು, ವಿಶ್ವಾವತಾರ ಸಹಾಯಿನಿ, ಅವತಾರಗಳಲ್ಲೆಲ್ಲ ಸಹಾಯಕಳು. ಋಷಿಗಿರಿಪರೆಗೆ ಹೃದಯ ಅಂತ ಹೇಳಿದ್ರೆ ವಕ್ಷಸ್ಥಳದ ರಸಿಕಳು ಅಂತಾನು ಒಂದು ಅರ್ಥ ಹೇಳಬಹುದು. ವಿಶ್ವಾವತಾರ ಸಹಾಯಿನಿ, ಅವತಾರಗಳಲ್ಲೆಲ್ಲ ಸಹಾಯಕಳು. ಅವತಾರ ಕಾಲದಲ್ಲಿ ಅವನ ಜೊತೆಯಲ್ಲಿಯೇ ಇರುವವಳು. ಕ್ಷಪಿತ ನಿಖಿಲಾವಧ್ಯ, ಎಲ್ಲ ದೋಷಗಳನ್ನು ಹೋಗಲಾಡಿಸುವವಳು. ಕ್ಷಮಾದಿ ನಿಷೇವಿತ, ಕ್ಷಮೆಯ ಮೊದಲಾದ ಗುಣಗಳಿಂದ ಸೇವಿಸಲ್ಪಡುವವಳು. ಭೂದೇವಿಯೇ ಮೊದಲಾದವರಿಂದಲೂ ಸೇವಿಸಲ್ಪಟ್ಟವಳು ಎಂಬ ಅರ್ಥವನ್ನು ಹೇಳಬಹುದು. ಭುವನ ಜನನಿ, ಲೋಕಗಳ ಹುಟ್ಟಿಗೆ ಕಾರಣಳು ಲೋಕಮಾತೆಯು. ಪುಂಸಾಂ ಭೋಗಾಪವರ್ಗ ವಿಧಾಯಿನಿ, ಜನರಿಗೆ ಭೋಗ ಮತ್ತು ಮೋಕ್ಷ ಉಂಟು ಮಾಡುವವಳು ಆದ ನೀನು. ವಿತಮಸಿ ಪದೇ ಪರಮಪದದಲ್ಲಿ ನಿತ್ಯಾಂ ವ್ಯಕ್ತಿಂ, ನಿತ್ಯವಾದ ರೂಪವನ್ನ ಸ್ವಯಂ ಬಿಭರ್ಷಿ, ನಿನ್ನ ಇಚ್ಛೆಯಿಂದಲೇ ಧರಿಸಿದ್ದೀಯೇ. ದಯೆಯು ಗುಣಗಳಲ್ಲೆಲ್ಲ ಸಾರ್ವಭೌಮಿ ಅಂತ ಹೇಳಿದರು, ಸ್ತೋತ್ರ ಮಾಡಿದರು. ಆದ್ದರಿಂದ ದಯೆಯು ಗುಣವಾಗುವುದೇ ಹೊರತು ಚೇತನನಾಗುವುದಿಲ್ಲ. ಆದ್ದರಿಂದ ಗುಣವುಳ್ಳ ಗುಣಿಯನ್ನು ತಾನೇ ಸ್ತೋತ್ರ ಮಾಡಬೇಕು. ಅಚೇತನ ಎಂದರೆ ಅಚೇತನದಲ್ಲಿಯೂ ಚೇತನ ಭಾವವನ್ನು ಆರೋಪಿಸುವುದು ಕವಿ ಸಮಯವಾಗುವುದು, ಆದ್ದರಿಂದ ಇಲ್ಲಿ ಹೊಂದುತ್ತೆ ಅಂತ ಹೇಳ್ತಾರೆ. ಆರಂಭದಲ್ಲಿಯೇ ಶ್ರೀದೇವಿಗೂ ಸಹ ಕರುಣಾಮಿವ ರೂಪಿಣೀಂ ಅಂತ ಹೇಳಿದ್ರು. ಕರುಣೆಯೇ ಮೂರ್ತಿವತ್ತಂತಿರುವಳು ಅಂತ ಹೇಳಿಬಿಟ್ರು. ಆದ್ದರಿಂದ ಅಚೇತನವೆಂಬ ಸಂದೇಹ ಬರುವುದಿಲ್ಲ ಅಲ್ಲಿ. ಹಾಗೆಯೇ ಈ ಶ್ಲೋಕದಲ್ಲಿ ದಯಾದೇವಿಗೂ ಶ್ರೀದೇವಿಗೂ ಅಭೇದವು ಹೇಳಲ್ಪಡುತ್ತದೆ. ಆದ್ದರಿಂದ ಸಾಕ್ಷಾತ್ ಲಕ್ಷ್ಮೀದೇವಿಯೊಡನೆ ಪರಮ ಸಾಮ್ಯವನ್ನು ಹೊಂದಿರುವ ದಯಾದೇವಿ ಆಶ್ರಿತ ಸಂರಕ್ಷಣವನ್ನು ಮಾಡುವುದು ಅತ್ಯಂತ ಯುಕ್ತವಾದುದೇ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ. ಇಲ್ಲಿ ಹೇಳಿರುವ ಎಲ್ಲ ವಿಶೇಷಣಗಳು ದಯಾದೇವಿಗೂ ಲಕ್ಷ್ಮೀದೇವಿಗೂ ಸಮಾನವಾಗಿ ಅನ್ವಯಿಸುತ್ತದೆ. ದೇವಿ, ದಯೆಯೂ ದೇವಿಯೇ, ಶ್ರೀದೇವಿಯಂತೆ ದಯಾದೇವಿ ಎಂದು ಹೇಳಲ್ಪಡುವಳು. ಅವಳು ಶ್ರೀದೇವಿ, ಇವಳು ದಯಾದೇವಿ, ಆದ್ದರಿಂದ ದೇವಿ ಎಂತ ಸಂಬೋಧನೆ. ವೃಷಗಿರಿಪತೇಹೇ ಹೃದಯ ಎಂದರೆ ಶ್ರೀನಿವಾಸನ ವಕ್ಷಸ್ಥಲದಲ್ಲಿರುವವಳು ದಯೆಯು. ದಯೆಯ ಸ್ಥಾನವು ಹೃದಯವೇ ಅಂತ ಹೇಳ್ತಾರೆ. ಶ್ರೀದೇವಿಯಂತೆಯೇ ನಿತ್ಯಯೋಗವನ್ನು ಹೊಂದಿರುವಳು ದಯಾದೇವಿಯು. ಶ್ರೀದೇವಿಯು ಹೇಗೆ ಭಗವಂತನನ್ನು ಬಿಟ್ಟು ಎಂದೂ ಇರಲಾರಳೋ ಹಾಗೆಯೇ ದಯೆಯೂ ಸಹ. ವಿಷ್ಣೋಹೋ ಶ್ರೀರ್ ಅನಪಾಯಿನಿ ಎಂದಂತೆ ದಯೆಯೂ ಆಗಿರುವಳು. ಹಿಂದಿನ ಶ್ಲೋಕದಲ್ಲಿ ಋಷಿಗಿರಿ ವಿಭೋಹೋ ಇಚ್ಛಾ ಎಂದು ಹೇಳಿದಂತೆ ಮಹಾಲಕ್ಷ್ಮಿಯ ರೂಪವೇ ಆ ಇಚ್ಛೆ ಎಂದು ದಯಾದೇವಿಯ ರೂಪವೆಂದು ತಿಳಿಯಬೇಕು ಅನ್ನುವ ಭಾವ. ವಿಶ್ವಾವತಾರ ಸಹಾಯಿನಿ, ದಯೆಯ ಅವತಾರಕ್ಕೆ ಇದುವೇ ಕಾರಣವಂತೆ. ಭಗವಂತನ ಎಲ್ಲ ಅವತಾರಗಳಲ್ಲಿಯೂ ದಯಾದೇವಿಯು ಭಗವಂತನಿಗೆ ಪ್ರಿಯೆಯೂ ಸಹಚರಿಯೂ ಆಗಿರುವವಳು. ಅವತಾರ ಕಾಲದಲ್ಲಿಯೂ ಶ್ರೀದೇವಿಗೆ ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮಿನಿ ಅಂತ ಹೇಳಿ ಜನ್ಮನಿ ಅಂತ ಹೇಳಿಬಿಟ್ಟು ಅವನು ಕೃಷ್ಣಾವತಾರ ಮಾಡಿದಾಗ ನೀನು ರುಕ್ಮಿಣಿ ಆಗುವೆ, ಅವನು ಶ್ರೀರಾಮನಾದಾಗ ನೀನು ಸೀತೆಯಾಗಿ ಅವತಾರ ಮಾಡುವೆ ಅಂತ ಹೇಳಿದ ಹಾಗೆ ದಯಾದೇವಿಗೂ ಸಹ ವಿಶ್ವಾವತಾರ ಸಹಾಯಿನಿ ಅಂತ ಎಲ್ಲ ಅವತಾರಗಳಲ್ಲಿಯೂ ಭಗವಂತನೊಡನೆಯೇ ನೀನು ಅವತಾರ ಮಾಡಿ ಅವನಿಗೆ ಪ್ರಿಯಳಾದ ಸಹಚರಿಯಾಗಿರುವೆ ಅಂತ ಹೇಳ್ತಾರೆ. ಕ್ಷಪಿತ ನಿಖಿಲಾವಧ್ಯ, ನಿಗ್ರಹವನ್ನೇ ತಿಳಿಯದವಳು ದಯಾದೇವಿಯು. ಶ್ರೀದೇವಿಯನ್ನು ಹೇಗೆ ನಿತ್ಯಂ ಅಜ್ಞಾತ ನಿಗ್ರಹಾಂ ಅಂತ ಸ್ತೋತ್ರ ಮಾಡಿದ್ರೋ ಅದೇ ರೀತಿಯಲ್ಲಿಯೇ ದಯೆಯು ಎಲ್ಲ ಪಾಪಗಳನ್ನು ನಾಶಪಡಿಸುವಳು. ಕ್ಷಮಾದಿ ನಿಷೇವಿತ, ನಮ್ಮ ರಕ್ಷಣೆಯಲ್ಲಿ ಕ್ಷಮೆಯೇ ಮೊದಲಾದ ಗುಣಗಳು ದಯೆಗೆ ಸಹಾಯಕವಾಗಿರುವು. ಲಕ್ಷ್ಮಿಯು ಪೃಥಿವಿಯೇ ಮೊದಲಾದವುಗಳಿಂದ ಸೇವಿಸಲ್ಪಡುವಂತೆ ಕ್ಷಮೆಯ ಉಪಕಾರಗಳೆಲ್ಲ ಮೊದಲ ದಶೆಗಳಲ್ಲಿಯೇ ಸ್ತೋತ್ರ ಮಾಡಿದರು ಸ್ವಾಮಿ. ಹಾಗೆ ಆ ಕ್ಷಮೆಯ ಮೊದಲಾದ ಗುಣಗಳು ದಯೆಗೆ ಸಹಾಯಕವಾಗಿರುವವು, ಅಥವಾ ಭೂದೇವಿ ಮೊದಲಾದವರು ಸಹಾಯ ಮಾಡುವರು ಅಂತಲೂ ಹೇಳಬಹುದು. ಭುವನ ಜನನಿ, ಲೋಕಮಾತೆಯಾದ ಶ್ರೀದೇವಿಯನ್ನು ಸಮಸ್ತ ಜನನೀಂ ವಂದೇ ಅಂತ ಸ್ತೋತ್ರ ಮಾಡಿದ್ರು. ಸಮಸ್ತ ಜನನಿ ಅಂತ ಹೇಳಿಬಿಟ್ಟು ದಯೆಯನ್ನ ಭುವನ ಜನನಿ ಅಂತ ಇಲ್ಲಿ ಅದೇ ರೀತಿಯಲ್ಲಿ ಸ್ತೋತ್ರ ಮಾಡ್ತಾರೆ. ಏಕೆಂದರೆ ಭುವನದ ಸೃಷ್ಟಿಯು ದಯಾದೇವಿಯಿಂದಲೇ ಮಾಡಿಸಲ್ಪಡುತ್ತದೆ ಅಂತ ಹೇಳಿದ್ರಲ್ಲ, ಆದ್ದರಿಂದ ಪುಂಸಾಂ ಭೋಗಾಪವರ್ಗ ವಿಧಾಯಿನಿ. ಆಳವಂದಾರರು ಸ್ತುತಿಸಿದರು, ಶ್ರೇಯೋನ ಶರವಿಂದಲೋಚನ ಮನಃಕಾಂತ ಪ್ರಸಾದಾತೃತೆ ಸಂಸ್ಕೃತ್ಯಕ್ಷರ ವೈಷ್ಣವಾಧ್ವತೃಣಾಂ ಸಂಭಾವ್ಯತೆ ಕರಿಹಿಚಿತ್ ಅಂತ ಹೇಳಿಬಿಟ್ಟು ಆ ಅರವಿಂದಲೋಚನ ಮನಃಕಾಂತ ಪ್ರಸಾದಾತ್ ಋತೆ, ಶ್ರೀದೇವಿಯ ಒಂದು ಪ್ರಸಾದವಿಲ್ಲದೆ ಇದ್ದರೆ ನಮಗೆ ಯಾವ ಒಂದು ಪುರುಷಾರ್ಥವೂ ಲಭಿಸುವುದಿಲ್ಲ. ನಾಲ್ಕು ಪುರುಷಾರ್ಥಗಳಲ್ಲಿ ಎಲ್ಲವೂ ಸಂಸ್ಕೃತಿ ಅಕ್ಷರ ವೈಷ್ಣವಾಧ್ವ ಎಲ್ಲವೂ ಕೂಡ ಸಿಗುವುದು. ಹಾಗೆ ಮೋಕ್ಷದವರೆಗೂ ಎಲ್ಲ ಇಲ್ಲದೆ ಹೋದರೆ ಅವಳ ಒಂದು ಪ್ರಸಾದವಿಲ್ಲದೆ ಇದ್ದರೆ ಸಿಗುವುದಿಲ್ಲ ಅಂತ ಹೇಳಿದರು. ಅದೇ ರೀತಿಯಲ್ಲಿ ದಯಾದೇವಿಯು ಚೇತನರ ಭೋಗ ಮೋಕ್ಷ ರೂಪವಾದ ಎಲ್ಲ ಪುರುಷಾರ್ಥಗಳಿಗೂ ಕಾರಣಳು ಅಂತ ಹೇಳಿಬಿಟ್ಟು ಪುಂಸಾಂ ಭೋಗ ಅಪವರ್ಗ ವಿಧಾಯಿನಿ ಅಂತ ಹೇಳ್ತಾರೆ. ವಿತಮಸಿ ಪದೇ ವ್ಯಕ್ತಿಂ ನಿತ್ಯಂ ಬಿಭರ್ಷಿ ದಯೆ ಸ್ವಯಂ. ಶ್ರೀದೇವಿಯ ಬಗೆಗೆ ಸ್ತುತಿಸುವಾಗ ವಿತಮಸಿ ಪದೇ ಲಕ್ಷ್ಮೀಕಾಂತಂ ಶ್ರೇಯಸಾರ್ಧಂ ಜಗತ್ಪತಿ ಎಂದು ಮೊದಲಾಗಿ ಹೇಳಿರುವರು ಆಚಾರ್ಯರು. ಹಾಗೆಯೇ ದಯೆಯೂ ಸಹ ಸ್ವಯಂ ವ್ಯಕ್ತಳಾಗಿರುವಳು ನಿತ್ಯ ವಿಭೂತಿಯಲ್ಲಿ ಅಂತ ಹೇಳಿ ವಿತಮಸಿ ಪದೇ ನಿತ್ಯಂ ಬಿಭರ್ಷಿ ದಯೆ ಸ್ವಯಂ ಅಂತ ಹೇಳಿ ದಯಾದೇವಿಗೂ ಶ್ರೀದೇವಿಗೂ ಹೇಗೆ ಅಭೇದ ಅನ್ನುವುದನ್ನು ಇಲ್ಲಿ ಚಮತ್ಕಾರವಾಗಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಿಕನ್. ವೃಷಗಿರಿಪತೇರ್ ಹೃದಯ ವಿಶ್ವಾವತಾರ ಸಹಾಯಿನಿ ಕ್ಷಪಿತ ನಿಖಿಲಾವಧ್ಯ ದೇವಿ ಕ್ಷಮಾದಿ ನಿಷೇವಿತ ಭುವನ ಜನನಿ ಪುಂಸಾಂ ಭೋಗಾಪವರ್ಗ ವಿಧಾಯಿನಿ ವಿತಮಸಿ ಪದೇ ವ್ಯಕ್ತಿಂ ನಿತ್ಯಂ ಬಿಭರ್ಷಿ ದಯೇ ಸ್ವಯಂ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೇ ವೆಂಕಟೇಶಾಯ ವೇದಾಂತ ಗುರವೇ ನಮಃ ಶ್ರೀಮತೇ ನಿಗಮಾಂತ ಮಹಾದೇಶಿಕಾಯ ನಮಃ.